ನಮ್ದು ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಒಂದು ಅಂಗಸಂಸ್ಥೆ ಹೈನು ವಿಜ್ಞಾನ ಮಹಾವಿದ್ಯಾಲಯ. ಆ ಒಂದು ಅಂಗಸಂಸ್ಥೆಯಲ್ಲಿ ನಾನು ಹೈನು ಸೂಕ್ಷ್ಮ ಜೀವಾಣುಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕನಾಗಿ ಕೆಲಸ ಮಾಡುತ್ತಿದ್ದೇನೆ ಹಾಗೂ ಕಾಲೇಜಿನ ಡೀನ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ಈ ದಿನ ಶುದ್ಧ ಹಾಲಿನ ಉತ್ಪಾದನೆಯಲ್ಲಿ ಸೂಕ್ಷ್ಮಾಣುಜೀವಿಗಳ ಪ್ರಾಮುಖ್ಯತೆ ಬಗ್ಗೆ, ಶುದ್ಧ ಹಾಲು ಅಂದರೆ ಆರೋಗ್ಯವಾದ ಸ್ವಚ್ಛವಾದ ರಾಸುವಿನಿಂದ ಕರೆದಂತಹ ಹಾಲು, ಅಂದರೆ ಪರಿಶುದ್ಧ ವಾತಾವರಣದಲ್ಲಿ ಆರೋಗ್ಯವಂತ ವ್ಯಕ್ತಿಯು ಆರೋಗ್ಯವಂತಹ ರಾಸುವಿನಿಂದ ಸ್ವಚ್ಛವಾದ ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆಗಳಲ್ಲಿ ಪರಿಶುದ್ಧವಾದ ವಿಧಾನದಿಂದ ಪೂರ್ಣ ಪ್ರಮಾಣದಲ್ಲಿ ಕರೆದಂತಹ ಹಾಲನ್ನು ನಾವು ಶುದ್ಧ ಹಾಲು ಅಂತ ಕರಿತೇವೆ. ಇದು ಶುದ್ಧ ಹಾಲು. ಈಗ ಪರಿಶುದ್ಧ ಹಾಲಿನ ಗುಣಗಳು ಏನಿರಬೇಕಂತ ತಾವು ಹೇಳಿ? ಪರಿಶುದ್ಧ ಹಾಲು ಅಂದ್ರೆ ನೈರ್ಮಲ್ಯದೊಂದಿಗೆ ನೈಸರ್ಗಿಕ ಬಣ್ಣ, ಸುವಾಸನೆ ಮತ್ತು ತಾಜಾತನವನ್ನು ಹೊಂದಿದ್ದು ಯಾವುದೇ ಕಲಬೆರಿಕೆ ಇರಬಾರದು. ಕಲಬೆರಿಕೆ ಅಂತೂ ಇರಬಾರದು ಮತ್ತು ಕನಿಷ್ಠ ಸೂಕ್ಷ್ಮಾಣುಜೀವಿಗಳು ಅದರಲ್ಲಿ ಇರಬೇಕು. ಅಂತಹ ಹಾಲನ್ನು ನಾವು ಪರಿಶುದ್ಧ ಹಾಲು ಅಂತ ಹೇಳ್ತೀವಿ. ಮಂಜುನಾಥ್ ಅವರೇ, ನಾವು ಏನ್ ತಿಳ್ಕೊಂಡಿದ್ದೇವೆ ಅಂದ್ರೆ ಬಿಳಿಯಾಗಿ ಇದ್ದುಕೊಂಡಿದ್ರೆ ಅದು ಹಾಲು ಅಂತ, ನೀವು ಇಷ್ಟೆಲ್ಲ ಗಮನಿಸಿದ್ರೆ ಅದು ಪರಿಶುದ್ಧ ಹಾಲು. ಈ ಸೂಕ್ಷ್ಮಾಣುಜೀವಿಗಳಂದ್ರೆ ಏನಂದ್ರೆ, ಸೂಕ್ಷ್ಮಾಣುಜೀವಿಗಳಂದ್ರೆ ಬರೀ ಕಣ್ಣಿಗೆ ಅವು ಕಾಣಿಸೋದಿಲ್ಲ, ಇವನ್ನ ನೋಡಬೇಕು ಅಂದ್ರೆ ನೀವು ಸೂಕ್ಷ್ಮ ದರ್ಶಕದಿಂದ ಸವಿಸ್ತಾರವಾಗಿ ಇವುಗಳನ್ನ ನೋಡಬಹುದು. ಇವುಗಳು ನೀರು, ಗಾಳಿ, ಮಣ್ಣು ಇತ್ಯಾದಿ ಎಲ್ಲಾ ಕಡೆ ಸರ್ವತ್ರವಾಗಿ ಇರ್ತವೆ, ಎಲ್ಲಾ ಕಡೆ ನಾವು ಕಾಣಬಹುದು ಇವನ್ನ. ಅಂದ್ರೆ ಸೂಕ್ಷ್ಮಾಣುಜೀವಿಗಳು ಸರ್ವತ್ರವಾಗಿರ್ತವೆ. ಹೌದು. ಆದ್ರೆ ಹಾಲಿನಲ್ಲಿ ಇರುವಂತಹ ಸೂಕ್ಷ್ಮಾಣುಜೀವಿಗಳು ಬೇರೆನೆ ಬೇರೆ. ಹೌದು. ಈಗ ಸೂಕ್ಷ್ಮಾಣುಜೀವಿಗಳು ಹಾಲಿನಲ್ಲಿ ಬೆಳೆಯಲು ಕಾರಣ ಏನು, ಯಾವ ಕಾರಣಕ್ಕಾಗಿ ಅದು ಬೆಳೆಯುತ್ತದೆ ಅಂತ ಹೇಳ್ತೀರಿ? ಇದು ಒಂದು ಉತ್ತಮವಾದ ಪ್ರಶ್ನೆ. ಹಾಲು ಒಂದು ಸಂಪೂರ್ಣ ಸಮತೋಲನ ಆಹಾರ, ಇದು ಸೃಷ್ಟಿಯ ಒಂದು ವರದಾನ. ಮನುಷ್ಯನ ಬೆಳವಣಿಗೆಗೆ ಏನೇನು ಪೋಷಕಾಂಶಗಳು ಬೇಕೋ ಆ ಎಲ್ಲಾ ಪೋಷಕಾಂಶಗಳನ್ನ ಈ ಹಾಲು ಹೊಂದಿದೆ. ಈ ಎಲ್ಲಾ ಪೋಷಕಾಂಶಗಳು ಸೂಕ್ಷ್ಮಾಣುಜೀವಿಗಳಿಗೂ ಸಹ ಬೇಕಾಗುತ್ತದೆ. ಸೊ ಈ ಸೂಕ್ಷ್ಮಾಣುಜೀವಿಗಳು ಹಾಲಿನಲ್ಲಿರ್ತಕ್ಕಂಥ ಪೌಷ್ಟಿಕಾಂಶಗಳನ್ನು ಉಪಯೋಗಿಸಿಕೊಂಡು ಬೆಳೆದು ಹಾಲಿನ ಗುಣಮಟ್ಟವನ್ನು ಕಳಪೆ ಮಾಡುತ್ತದೆ. ಹಾಗಾಗಿ ಹಾಲು ಬೇಗನೆ ಕೆಟ್ಟು ಹೋಗುತ್ತೆ. ಅಂದ್ರೆ ಅಂತ ಸೂಕ್ಷ್ಮಾಣುಜೀವಿಗಳು ಇದ್ರೆ ಹಾಲು ಕೆಟ್ಟು ಹೋಗುತ್ತೆ, ನಮಗೆ ಪ್ರಯೋಜನಕ್ಕೆ ಬರುವುದಿಲ್ಲ. ಈಗ ಈ ಸೂಕ್ಷ್ಮಾಣುಜೀವಿಗಳಲ್ಲಿ ಎಷ್ಟು ರೀತಿ ಅಂದ್ರೆ ಎಷ್ಟು ಬಗೆಗಳು ಇವೆ ಅಂತ ತಾವು ಹೇಳ್ತೀರಿ? ಸೂಕ್ಷ್ಮಾಣುಜೀವಿಗಳನ್ನು ಒಟ್ಟಾರೆ ಎರಡು ವಿಧವಾಗಿ ವಿಂಗಡಿಸ್ತಾರೆ. ಎರಡು ವಿಧ. ಒಂದು ಉಪಯುಕ್ತ ಸೂಕ್ಷ್ಮಾಣುಜೀವಿಗಳು, ಇನ್ನೊಂದು ಅನುಪಯುಕ್ತ ಸೂಕ್ಷ್ಮಾಣುಜೀವಿಗಳು. ಈಗ ಉಪಯುಕ್ತ ಸೂಕ್ಷ್ಮಾಣುಜೀವಿಗಳು ಅಂದ್ರೆ ಯಾವುದು? ಇದು ವಿವಿಧ ರೀತಿಯ ಹಾಲಿನ ಪದಾರ್ಥಗಳಾದ ಮೊಸರು, ಮಜ್ಜಿಗೆ, ಶ್ರೀಖಂಡ್, ಯೋಗರ್ಟ್ ಮುಂತಾದ ಹಾಲಿನ ಪದಾರ್ಥಗಳನ್ನು ತಯಾರಿಸಲು ಉಪಯೋಗಿಸುತ್ತಾರೆ. ಇವು ಉಪಯುಕ್ತವಾದ ಸೂಕ್ಷ್ಮಾಣುಜೀವಿ. ಅನುಪಯುಕ್ತ ಅಂದ್ರೆ? ಅನುಪಯುಕ್ತ ಅಂದ್ರೆ ಇದರಲ್ಲಿ ಮತ್ತೆ ಎರಡು ವಿಧ. ಒಂದು ನಾಶಕಾರಕ ಸೂಕ್ಷ್ಮಾಣುಜೀವಿಗಳು, ಇದು ಹಾಲನ್ನ ಬೇಗ ಕೆಡುವಂತೆ ಮಾಡುತ್ತೆ. ಮತ್ತು ಸೋಂಕುಕಾರಕ ಸೂಕ್ಷ್ಮಾಣುಜೀವಿಗಳು ವಿವಿಧ ಕಾಯಿಲೆಗಳನ್ನು ಹಾಲಿನ ಮುಖಾಂತರ ಹರಡುತ್ತೆ. ಅಂದ್ರೆ ಹಾಲನ್ನ ನಾಶ ಮಾಡುವಂತದ್ದು ಒಂದು ಅವನ್ನ ನಾಶಕಾರಕ ಸೂಕ್ಷ್ಮಾಣುಜೀವಿಗಳು, ಸ್ಪಾಯ್ಲೇಜ್ ಕಾಸಿಂಗ್ ಆರ್ಗಾನಿಸಮ್ ಅಂತ ಕರೀತಾರೆ. ಅಂದ್ರೆ ಈಗ ಈ ಎರಡು ಇದರಲ್ಲಿ ಒಂದು ರೋಗ ತರುವಂತದ್ದು. ಒಂದು ರೋಗ ತರುವ, ಹಾಲು ಕುಡಿದಾಗ ಬರುವಂತಹ ರೋಗಗಳು. ಈಗ ಈ ಸೂಕ್ಷ್ಮಾಣುಜೀವಿಗಳ ಮೂಲಗಳು ಯಾವುವು ಮತ್ತು ಯಾವ ರೀತಿ ಇದು ಹಾಲಿನೊಡನೆ ಸೇರಿಕೊಳ್ತದೆ ಅಂತ? ಈ ಸೂಕ್ಷ್ಮಾಣುಜೀವಿಗಳು ಎಲ್ಲಾ ಕಡೆ ಇರುತ್ತೆ. ಸೂಕ್ಷ್ಮಾಣುಜೀವಿಗಳಿಂದ ಕಲುಷಿತವಾಗಿರುವ ಹಾಲು ಬೇಗ ಉಳಿಯಾಗುತ್ತೆ. ಇದಕ್ಕೆ ಮೂಲ ಕಾರಣ ಸೂಕ್ಷ್ಮಾಣುಜೀವಿಗಳು ವಿವಿಧ ಮೂಲಗಳಿಂದ ಹಾಲಿಗೆ ಬಂದು ಸೇರಿಕೊಳ್ತವೆ. ಯಾವ ಮೂಲಗಳಿಂದ? ಯಾವ್ಯಾವ ಮೂಲಗಳಂದ್ರೆ, ಮೊದಲು ಹಾಲು ಕರೆಯುವ ರಾಸು, ಹಾಲು ಕರೆಯುವ ವ್ಯಕ್ತಿ, ಉಪಯೋಗಿಸತಕ್ಕಂತ ಯಂತ್ರಗಳು, ಉಪಯೋಗಿಸುವ ಪಾತ್ರೆಗಳು ಮತ್ತು ಉಪಯೋಗಿಸತಕ್ಕಂತ ನೀರು. ಇಲ್ಲಿ ನೀರಿನ ಒಂದು ಗುಣಮಟ್ಟದ ನೀರನ್ನು ನಾವು ಹಾಲು ಕರೀಬೇಕಾದ್ರೆ ಉಪಯೋಗಿಸಬೇಕಾಗುತ್ತೆ. ಹಾಗೂ ಸುತ್ತಮುತ್ತಲಿನ ವಾತಾವರಣದಿಂದ ಸೂಕ್ಷ್ಮಾಣುಜೀವಿಗಳು ಹಾಲಿಗೆ ಬಂದು ಸೇರಿಕೊಳ್ತವೆ. ಈಗ ನೀವು ಹೇಳೋ ಪ್ರಕಾರ ರೈತರು ಬಹಳಷ್ಟು ಎಚ್ಚರಿಕೆ ವಹಿಸಬೇಕಾಗಿರತಕ್ಕಂಥದ್ದು, ಹಾಲು ಕರೆಯುವ ವ್ಯಕ್ತಿನೂ ಕೂಡ ಬಹಳ ಕ್ಲೀನ್ ಆಗಿರಬೇಕು, ಸ್ವಚ್ಛವಾಗಿರಬೇಕು, ಆರೋಗ್ಯವಾಗಿರಬೇಕು. ಜೊತೆಗೆ ಬಳಸುವಂತ ಯಂತ್ರೋಪಕರಣಗಳು ಏನೆಲ್ಲ ಇರ್ತವೆ, ಆ ಪಾತ್ರೆಗಳು ಕೂಡ ಸ್ವಚ್ಛವಾಗಿರಬೇಕು. ಆ ರೀತಿಯಲ್ಲಿ ಇಟ್ಟುಕೊಂಡು ಮಾತ್ರ ಅಲ್ಲ, ಬಳಸುವಂತ ನೀರು ಕೂಡ ಸ್ವಚ್ಛವಾಗಿ ಶುದ್ಧವಾಗಿರಬೇಕಾಗ್ತದೆ. ಈಗ ಮಂಜುನಾಥ್ ಅವರೇ, ಈ ಸೂಕ್ಷ್ಮಾಣುಜೀವಿಗಳ ಮೂಲ ಆಯ್ತು ನೀವು ಹೇಳಿದ್ರಿ, ಈ ಜೀವಿಗಳು ಯಾವುವು ಅಂತ ಹೇಳ್ತೀರಿ? ಈಗಾಗಲೇ ಹೇಳಿದ ಹಾಗೆ ಉಪಯೋಗಿ ಸೂಕ್ಷ್ಮಾಣುಜೀವಿಗಳಾದ ಲ್ಯಾಕ್ಟೋಕಾಕೈ, ಲ್ಯಾಕ್ಟೋಬ್ಯಾಸಿಲೈ, ಲ್ಯೂಕೋನಾಸ್ಟಾಕ್, ಅಸಿಡೋಫಿಲಸ್, ಬಿಫಿಡೋಬ್ಯಾಕ್ಟೀರಿಯಾ, ಸ್ಟ್ರೆಪ್ಟೋಕಾಕೈ, ಇವು ಉಪಯೋಗತಕ್ಕಂತಹ ಸೂಕ್ಷ್ಮಾಣುಜೀವಿಗಳು. ಅನುಪಯುಕ್ತ ಸೂಕ್ಷ್ಮಾಣುಜೀವಿಗಳಂದ್ರೆ ಇಶ್ಚಿರೀಷಿಯಾ ಕೋಲಿ, ಸಾಲ್ಮನೆಲ್ಲ, ಕಾಕ್ಷೆಲ್ಲ, ಬ್ಯಾಸಿಲಸ್, ಕ್ಲಾಸ್ಟಿಡಿಯಾ ಮತ್ತು ಸ್ಟೆಫೈಲೋಕಾಕೈ. ಸೊ ಇವು ಅನುಪಯುಕ್ತ ಸೂಕ್ಷ್ಮಾಣುಜೀವಿಗಳು. ಇದರಲ್ಲಿ ಕೆಲವು ನಾಶಕಾರಕ, ಕೆಲವು ರೋಗಕಾರಕ ಸೂಕ್ಷ್ಮಾಣುಜೀವಿಗಳು ಅಂತ ನಾವು ಹೇಳ್ತೀವಿ. ಡಾಕ್ಟರ್ ಮಂಜುನಾಥ್ ಅವರೇ, ನೀವು ಒಂದು ಮಾತನ್ನ ಹೇಳಿದ್ರಿ, ಸೂಕ್ಷ್ಮಾಣುಜೀವಿಗಳು ಕೆಲವೊಂದು ರೋಗಗಳನ್ನು ಕೂಡ ತರ್ತವೆ. ಅಂದ್ರೆ ಯಾವ್ಯಾವ ರೋಗಗಳನ್ನು ತರ್ತವೆ? ಇದರಲ್ಲಿ ಮುಖ್ಯವಾಗಿ ಸೋಂಕು ಪೀಡಿತ ಹಸುವಿನಿಂದ ಮತ್ತು ರೋಗಗ್ರಸ್ತ ವ್ಯಕ್ತಿಯಿಂದ ಹಾಲನ್ನು ಕರೆದು ಸೇಕರಿಸುವುದರಿಂದ ಈ ಸೂಕ್ಷ್ಮಾಣುಜೀವಿಗಳು ಹಾಲಿಗೆ ಬಂದು ಸೇರ್ತವೆ. ಯಾವ್ಯಾವ ರೋಗ ಅಂದ್ರೆ ಕರುಳು ಬೇನೆ, ಆಹಾರ ನಂಜು, ಗಂಟಲು ಬೇನೆ, ವಿಷಮ ಶೀತ ಜ್ವರ, ಕ್ಷಯ ರೋಗ ಮತ್ತು ಟೈಫಾಯ್ಡ್ ಅದರಲ್ಲಿ ಮುಖ್ಯವಾದವು. ಈ ರೋಗಗಳೆಲ್ಲ ಬರಲಿಕ್ಕೆ ಸಾಧ್ಯ? ಹೌದು, ಸಾಧ್ಯ. ಅಂದ್ರೆ ಹಾಲಿನಲ್ಲಿ ಇರುವಂತಹ ಸೂಕ್ಷ್ಮಾಣುಜೀವಿ ಹರಡುತ್ತೆ. ಮುಖ್ಯವಾಗಿ ನೀವು ಹೇಳುವಾಗ ನಮಗೆ ಒಮ್ಮೊಮ್ಮೆ ಬಹಳ ಎಷ್ಟು ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿದ್ರೆ ಕ್ಷಯ ರೋಗ ಮತ್ತು ಟೈಫಾಯ್ಡ್ ಕೂಡ ಬರ್ತದೆ. ಹೌದು, ಖಂಡಿತ. ಈ ಒಂದು ರೋಗಗಳ ಬರೋ ಬಗ್ಗೆ ಹೇಳಿದ್ರಿ. ನಮ್ಮ ಹಾಲು ಕೆಡುತ್ತದೆ ಅಂತ ನಾವು ಹೇಳ್ತೇವೆ, ಬಹಳ ಬೇಗನೆ ಯಾಕೆ ಹಾಲು ಕೆಡುತ್ತದೆ ಮತ್ತು ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆಗೂ ಇದಕ್ಕೂ ಏನಾದರೂ ಒಂದು ಸಂಬಂಧ ಇದೆ? ಖಂಡಿತ ಸಂಬಂಧ ಇದೆ ಸರ್. ಹಾಲಿನ ಮುಖ್ಯ ಘಟಕಗಳಲ್ಲಿ ಒಂದಾದ ಹಾಲಿನ ಸಕ್ಕರೆ, ನಾವು ಮಿಲ್ಕ್ ಶುಗರ್ ಅಂತ ಹೇಳ್ತೀವಿ, ಲ್ಯಾಕ್ಟೋಸ್, ಇದು ಹಾಲಿನಲ್ಲಿ ಬಿಟ್ಟು ಬೇರೆ ಯಾವ ಪದಾರ್ಥದಲ್ಲೂ ಇರೋದಿಲ್ಲ. ವಿವಿಧ ಸೂಕ್ಷ್ಮಾಣುಜೀವಿಗಳು ಲ್ಯಾಕ್ಟೋಸ್ ಅನ್ನು ಲ್ಯಾಕ್ಟಿಕ್ ಆಮ್ಲವನ್ನಾಗಿ ಮಾರ್ಪಡಿಸಿ ಬೇಗ ಹಾಲನ್ನು ಹುಳಿಯಾಗುವಂತೆ ಮಾಡುತ್ತದೆ. ಹುಳಿಯಾದ ಹಾಲು ಬೇಗ ಕೆಟ್ಟವು. ಓಹೋ, ಆ ಕಾರಣಕ್ಕಾಗಿ ಬೇಗ ಕೆಡುತ್ತದೆ ಅಲ್ವಾ? ಅಂದ್ರೆ ಒಂದಕ್ಕೊಂದು ಸಂಬಂಧ ಇದೆ. ಆಯ್ತು ಸರ್, ಈಗ ಬಹಳ ಮುಖ್ಯವಾಗಿ ಇನ್ನೊಂದು ಏನಂದ್ರೆ, ಕೆಲವೊಮ್ಮೆ ಈ ನೊರೆ ಹಾಲು ಅಂತ ಬರ್ತದೆ, ಆ ನೊರೆ ಹಾಲನ್ನು ನಾವು ಕುಡಿಬಹುದಾ? ಇಲ್ಲ, ಖಂಡಿತ ಕುಡಿಯುವಾಗಿಲ್ಲ. ಇದು ಒಳ್ಳೆ ಪದ್ಧತಿನೂ ಅಲ್ಲ. ಯಾಕಂದ್ರೆ ಇದರಲ್ಲಿ ನಾನು ಈಗಾಗಲೇ ಹೇಳಿದಂತೆ ನಾಶಕಾರಕ ಮತ್ತು ನಂಜುಕಾರಕ ಸೂಕ್ಷ್ಮಾಣುಜೀವಿಗಳು ಹೆಚ್ಚಿಗೆ ಇದ್ದಲ್ಲಿ ಆ ನೊರೆ ಹಾಲಿನಲ್ಲಿ ನಾವು ಕುಡಿದ್ರೆ ಆರೋಗ್ಯದಲ್ಲಿ ತೊಂದರೆ ಆಗುತ್ತೆ. ಹಾಗಾಗಿ ಹಾಲನ್ನ ಶುದ್ಧವಾಗಿ ಕಾಯಿಸಿ ಮತ್ತು ಪ್ಯಾಶೀಕರಿಸಿ ಸೇವನೆ ಮಾಡಿದ್ದಲ್ಲಾದ್ರೆ ಯಾವ ರೀತಿಯ ರೋಗ ರುಜಿನಗಳು ಬರೋದಿಲ್ಲ. ನೊರೆ ಹಾಲನ್ನ ನಾವು ಖಂಡಿತ ಕುಡಿಬಾರ್ದು. ಅಲ್ಲ, ಕೆಲವೊಮ್ಮೆ ನಮ್ಮ ಮಂದಿಯಲ್ಲಿ ತಪ್ಪು ಕಲ್ಪನೆ ಇದೆ, ಹಸಿ ಹಾಲನ್ನು ಕುಡಿದ್ರೆ ಒಳ್ಳೆ ಪ್ರೋಟೀನ್ ಸಿಗ್ತದೆ, ಅದನ್ನು ಕುಡಿದ್ರೆ ಒಳ್ಳೇದು ಅಂತ. ಅದು ಒಂದು ತಪ್ಪು ಭಾವನೆ. ಯಾಕಂದ್ರೆ ಹಸು ಯಾವ್ದೋ ಒಂದು ರೋಗದಿಂದ ಬಳಲ್ತಿರ್ಬೋದು, ಕರೆವ ವ್ಯಕ್ತಿ ರೋಗದಿಂದ ಬಳಲ್ತಲ್ಲಿರ್ಬೋದು. ಉತ್ತಮವಾದ ಒಂದು ರೀತಿ ಅಂದ್ರೆ ನಾವು ಹಾಲನ್ನ ಕಾಯಿಸಿ ಆರಿಸಿ ಕುಡಿಯೋದು ಒಳ್ಳೇದು. ಈಗ ಹಾಲಿನಲ್ಲಿರುವ ಪ್ರೋಟೀನ್ ಕುದಿಸುವ ಹಂತಕ್ಕೆ ಬಂದಾಗ ಕೆಲವೊಂದು ಸತ್ವಾಂಶಗಳು ಕೆಟ್ಟು ಹೋಗ್ತದೆ ಅಂತ ಒಂದು ಮಾತಿದೆ. ಖಂಡಿತ ಇದು ತಪ್ಪು ಭಾವನೆ. ಯಾಕಂದ್ರೆ ನಾನು ಈಗಾಗಲೇ ಹೇಳಿದಂತೆ ಮಿಲ್ಕ್ ಶುಗರ್ ಅಂತ ಹೇಳಿದ್ನಲ್ಲ, ಲ್ಯಾಕ್ಟೋಸ್, ಆ ಲ್ಯಾಕ್ಟೋಸ್ ಅನ್ನು ಉಪಯೋಗಿಸಿಕೊಂಡು ಲ್ಯಾಕ್ಟಿಕ್ ಆಮ್ಲ ಯಥೇಚ್ಛವಾಗಿ ಇದ್ದಾಗ ಸೂಕ್ಷ್ಮಾಣುಜೀವಿಗಳು ಬೆಳೆದು ಅಂತ ಹಾಲನ್ನು ನೀವು ಕಾಯಿಸಿದಾಗ ಅದು ಒಡೆದೋಗುತ್ತೆ, ಕೆಟ್ಟೋಗುತ್ತೆ. ಇಲ್ಲ ಅಂದ್ರೆ ನಾವು ನೈಸರ್ಗಿಕವಾಗಿ ಸಿಕ್ಕಿರ್ತಕ್ಕಂಥ ಹಾಲು, ಕಡಿಮೆ ಸೂಕ್ಷ್ಮಾಣುಜೀವಿಗಳು ಇದ್ದಂತಹ ಹಾಲು ಖಂಡಿತ ಕೆಡೋದಿಲ್ಲ, ಒಡೆಯೋದಿಲ್ಲ. ಕಾಯಿಸಿ ಆರಿಸಿ ನೀವು ಆರಾಮಾಗಿ ಕುಡಿಬಹುದು. ಈಗ ಇನ್ನೊಂದು ಬಹಳ ಮುಖ್ಯವಾಗಿ ಈ ಹಾಲು ಇರುತ್ತದೆ, ಅದನ್ನು ನಮಗೆ ಕಾಪಾಡಬೇಕು, ರಕ್ಷಣೆ ಮಾಡಿ ಇಟ್ಟುಕೊಳ್ಳಬೇಕು ಅಂತ ಒಂದು ಮನಸ್ಸಿನಲ್ಲಿರುತ್ತದೆ. ಸಾಮಾನ್ಯವಾಗಿ ಹಾಲು ಕೆಡದಂತೆ ಎಷ್ಟು ಸಮಯ ಇಡಬಹುದು ಅಂತ? ಸೊ ಕನಿಷ್ಠ ಸೂಕ್ಷ್ಮಾಣುಜೀವಿಗಳು ಇರುವಂತಹ ಹಾಲನ್ನ ಸುಮಾರು 8 ಗಂಟೆಗಳ ಕಾಲ ನಾವು ಇಡಬಹುದು. ಇಲ್ಲಿ ಏನಾಗಿದೆ ಅಂದ್ರೆ ದೇಶೀಯ ಹಾಲಿನ ಉತ್ಪಾದನೆಯಲ್ಲಿ ಸುಮಾರು ಹಾಲನ್ನ 4-6 ಗಂಟೆವರೆಗೆ ಇಡಬಹುದು. ಯಾಕಂದ್ರೆ ಅವರು ವೈಜ್ಞಾನಿಕ ಪದ್ಧತಿಯಲ್ಲಿ ಎಲ್ಲಾ ಒಂದು ರೀತಿಯ ಶುದ್ಧ ಹಾಲಿನ ಉತ್ಪಾದನಾ ಕ್ರಮಗಳನ್ನು ಉಪಯೋಗಿಸಿಕೊಂಡು ಅವರು ಕರೆದಿರೋದಿಲ್ಲ. ಹಂಗಾಗಿ 4-6 ಗಂಟೆಗಳ ಕಾಲ ಇಡಬಹುದು. ಇನ್ನೂ ಹೆಚ್ಚು ಕಾಲ ಇಡಬೇಕಂದ್ರೆ ಹಾಲಿನ ಉಷ್ಣತೆಯನ್ನ ಕಡಿಮೆ ಮಾಡಿ, ನೀವು 5°C ಕಡಿಮೆ ಮಾಡಿ ತಾಪಮಾನದಲ್ಲಿ ಹಾಲನ್ನ ಶೀತಲೀಕರಿಸಿ ಹೆಚ್ಚಿನ ಕಾಲ ಹಾಲನ್ನ ಕೆಡದಂತೆ ಇಡಬಹುದು. ಈಗ ಬಹಳ ಮುಖ್ಯವಾದಂತಹ ವಿಚಾರವನ್ನ ತಾವು ಹೇಳಿದಿರಿ, ಕೆಲವೊಮ್ಮೆ ಹಾಲನ್ನ ರಕ್ಷಣೆ ಮಾಡಬೇಕಂತ ಹೇಳಿಕೊಂಡು ಫ್ರಿಡ್ಜ್ನಲ್ಲಿ ಇಟ್ಟುಬಿಡ್ತಾರೆ, ಅಂತ ಹಾಲು ಮತ್ತೆ ಮರುಬಳಕೆ ಮಾಡ್ತಾ ಹೋಗುದು ಒಳ್ಳೇದ? ಇದು ಹೇಗಾಗುತ್ತೆ ಅಂದ್ರೆ, ನೀವು ಹಾಲು ಯಾವಾಗ ಕರೆದ್ರಿ, ನೀವು ಯಾವಾಗ ಫ್ರಿಡ್ಜ್ಗೆ ಇಟ್ರಿ, ಈ ಒಂದು ಸಮಯ ಗ್ಯಾಪ್ ಅಂತ ಹೇಳ್ತಾರೆ. ಯಾಕಂದ್ರೆ ನೀವು ಹಾಲು ಕರೆದಾಗ ನೀವು ಹಾಲನ್ನ ಬೇಕಾದ್ರೆ ಮುಟ್ಟು ನೋಡಿ ಸ್ವಲ್ಪ ಬಿಸಿ ಇರುತ್ತೆ. ಹೌದು, ಆಮೇಲೆ ಅದರಲ್ಲಿ ತುಂಬಾ ಪೌಷ್ಟಿಕಾಂಶಗಳಿರುತ್ತೆ. ಹಾಗಾಗಿ ಸೂಕ್ಷ್ಮಾಣುಜೀವಿಗಳು ಸ್ವಲ್ಪ ಇದ್ರೂ ಅವು ಕಡಿಮೆ ಸಮಯದಲ್ಲಿ ಬೇಗ ಬೆಳೆದು ಬಿಡ್ತವೆ. ಬೆಳೆದಾದ್ಮೇಲೆ ನೀವು ತಗೊಂಡು ಫ್ರಿಡ್ಜ್ ಅಲ್ಲಿ ಇಟ್ಟರೆ ಏನು ಪ್ರಯೋಜನ ಇರೋದಿಲ್ಲ. ಸೊ ಬೆಳೆಯೋದಕ್ಕಿಂತ ಮೊದಲೇನೆ ಹಾಲನ್ನ ನಾವು ಕಾಯಿಸಿ ಇಡಬಹುದು. ಕಾಯಿಸಿ ಆರಿಸಿ ಇಟ್ಟರೆ ನೀವು ಎಷ್ಟು ದಿವಸ ಬೇಕಾದ್ರೂ ಇಟ್ಕೋ, ಏನು ಆಗೋದಿಲ್ಲ. ಡಾಕ್ಟರ್ ಮಂಜುನಾಥ್, ಈಗ ಹಾಲಿನಲ್ಲಿರುವ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆಯಿಂದ ಹಾಲಿನ ಗುಣಮಟ್ಟದಲ್ಲಿ ಏನಾದರೂ ವ್ಯತ್ಯಾಸ ಆಗಿ ಅಥವಾ ಅದರ ಗುಣಮಟ್ಟವನ್ನು ಹೀಗೆ ಅಂತ ನಿರ್ಧರಿಸಲು ಸಾಧ್ಯ ಇದೆ? ನಿರ್ಧರಿಸಬಹುದು. ಹೇಗಂದ್ರೆ ಹಾಲಿನ ಗುಣಮಟ್ಟ ಮತ್ತು ಕಾಯ್ದಿರಿಸುವಿಕೆ ಗುಣ, ನೀವು ಕೀಪಿಂಗ್ ಕ್ವಾಲಿಟಿ ಅಂತ ಏನ್ ಹೇಳ್ತೀರಿ, ಇದು ಈ ಸೂಕ್ಷ್ಮಾಣುಜೀವಿಗಳಿಂದ ಅವಲಂಬಿಸಿರುತ್ತೆ. ಸೂಕ್ಷ್ಮ ಜೀವಾಣುಶಾಸ್ತ್ರ ವಿಭಾಗದಲ್ಲಿ ಪ್ರಯೋಗಶಾಲೆಯಲ್ಲಿ ನಾವು ಸೂಕ್ಷ್ಮಾಣುಜೀವಿಗಳ ಆಹಾರ ತಯಾರಿಸಿ ಹಾಲಿನ ಮಾದರಿಯನ್ನು ಸ್ಯಾಂಪಲ್ಸ್ ನ ಬೆರೆಸಿ ತತ್ಸಮಾನ ವಾತಾವರಣವನ್ನು ಒದಗಿಸಿದರೆ ಸೂಕ್ಷ್ಮಾಣುಜೀವಿಗಳು ಬೆಳೀತವೆ. ಆ ಬೆಳೆದಿರತಕ್ಕಂಥ ಸೂಕ್ಷ್ಮಾಣುಜೀವಿಗಳನ್ನು ನಾವು ಎಣಿಕೆ ಮಾಡಿ ಹಾಲಿನ ಗುಣಮಟ್ಟವನ್ನು ನಾವು ನಿರ್ಧರಿಸಬಹುದು. ಓಹೋ, ಇದು ಒಂದು ಒಳ್ಳೆ ಗುಣಮಟ್ಟವನ್ನು ನಿರ್ಧರಿಸಲಿಕ್ಕೆ ಸಾಧ್ಯ ಆಗುತ್ತದೆ. ಈಗ ಹಾಲಿನ ಗುಣಮಟ್ಟವನ್ನು ಕಾಪಾಡಲು ಯಾವುದಾದ್ರೂ ಒಂದು ಕ್ರಮಗಳು ಅಂತ ಇದೆ? ದೇಶೀಯ ಹಾಲಿನ ಉತ್ಪಾದನಾ ಕ್ರಮದಲ್ಲಿ ಸ್ವಚ್ಛತಾ ನ್ಯೂನತೆಗಳಿರುವ ಆಗಿರುವುದರಿಂದ ಅತ್ಯಧಿಕ ಪ್ರಮಾಣದ ಸೂಕ್ಷ್ಮಾಣುಜೀವಿಗಳು ಹಾಲಿಗೆ ಸೇರಿ ಹಾಲಿನ ಗುಣಮಟ್ಟವನ್ನು ಕಡಿಮೆಗೊಳಿಸುತ್ತವೆ. ಶುದ್ಧ ಹಾಲಿನ ಉತ್ಪಾದನಾ ಕ್ರಮಗಳನ್ನು ಅನುಸರಿಸಿ ಹಾಲನ್ನು ಶೇಖರಿಸುವುದರಿಂದ ಹಾಲಿನ ಗುಣಮಟ್ಟವನ್ನು ನಾವು ಖಂಡಿತವಾಗಿ ವೃದ್ಧಿಸಬಹುದು. ಓಹೋ, ಅಂದ್ರೆ ಈ ರೀತಿ ಕೂಡ ವೃದ್ಧಿಸಲಿಕ್ಕೆ ಸಾಧ್ಯ ಇದೆ. ಈಗ ಮನೆಗಳಲ್ಲಿ ಕೂಡ ಮಾಡಬಹುದು, ಈ ರೀತಿ ಮಾಡಬಹುದು. ಈಗ ನೀವು ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಸ್ನಾನ ಮಾಡಿ ಅಚ್ಚುಕಟ್ಟಾಗಿ ಶುಭ್ರ ಬಟ್ಟೆ ತರಿಸಿಕೊಂಡು ಹೇಗೆ ಹೋಗ್ತೀರಾ? ಹಾಲು ಕರೆತಕ್ಕಂತ ಒಂದು ಹಸುವನ್ನ ಗೋಮಾತೆಯನ್ನ ದೇವರು ಅಂತ ತಿಳ್ಕೋಬೇಕು. ದೇವರು ಅಂತ ತಿಳ್ಕೊಂಡು ನೀವು ಸ್ವಚ್ಛ ಕ್ರಮವನ್ನ ಮಾಡಿದ್ದಲ್ಲಿ ಶುದ್ಧ ಹಾಲು ಉತ್ಪಾದನೆ ಆದೇ ಆಗುತ್ತೆ. ಈಗ ದೇವಸ್ಥಾನಕ್ಕೆ ಯಾರು ಸ್ನಾನ ಮಾಡೋದಲ್ಲಿ ಹೋಗೋದಿಲ್ಲ ಅಲ್ವಾ? ಅದೇ ರೀತಿ ಹಾಲು ಕರಿಬೇಕಾದ್ರೆ ನೀವು ಶುದ್ಧವಾಗಿ ಸ್ನಾನ ಮಾಡಿಕೊಂಡು ಒಳ್ಳೆ ಹ್ಯಾಬಿಟ್ಸ್ ನೀವು ಯೂಸ್ ಮಾಡಿಕೊಂಡು ನೀವು ಹೋದ್ರೆ ಖಂಡಿತವಾಗಿ ಶುದ್ಧ ಹಾಲಿನ ಉತ್ಪಾದನೆ ಮಾಡಬಹುದು. ಅದು ಕಡಿಮೆ ವೆಚ್ಚದಲ್ಲಿ, ಅದಕ್ಕೇನು ನೀವು ಎಕ್ಸ್ಟ್ರಾ ಮನಿ ಹಾಕಬೇಕಾಗಿಲ್ಲ. ಶುದ್ಧ ಹಾಲನ್ನ ನಾವು ಇಟ್ಟುಕೊಂಡ್ರೆ ನಮಗೆ ರೋಗಗಳು ಕೂಡ ಬರೋದಿಲ್ಲ, ಬೇಗ ಹಾಲು ಕೆಟ್ಟಾಗಿರ್ತವೆ. ಹೌದು, ಹಾಲು ಬೇಗ ಕೆಟ್ಟು ಹೋಗೋದಿಲ್ಲ, ಅದು ಒಂದು ಕಾಯ್ದಿರಿಸುವ ಗುಣವನ್ನು ಮುಂದೆ ಜಾಸ್ತಿ ಆಗುತ್ತೆ. ಡಾಕ್ಟರ್ ಮಂಜುನಾಥ್ ಅವರೇ, ಕೊನೆಯದಾಗಿ ಹೇಳಿ, ಈಗ ಸೂಕ್ಷ್ಮಾಣುಜೀವಿಗಳ ಪ್ರಾಮುಖ್ಯತೆ ಹೇಗಿರ್ತದೆ, ಅದರ ಬಗ್ಗೆ ಒಂದಷ್ಟು ವಿವರ ಕೊಡಿ. ಓಕೆ, ಸೂಕ್ಷ್ಮಾಣುಜೀವಿಗಳನ್ನ ಬರಿಗಣ್ಣಿಂದ ನೋಡಲಾಗೋದಿಲ್ಲ. ಹೌದು, ಮೊದಲನೆಯದು ಈ ಸೂಕ್ಷ್ಮಾಣುಜೀವಿಗಳು ಎಲ್ಲಾ ಕಡೆ ಇರುತ್ತವೆ. ನೀರು ಹಾಲಿನಲ್ಲಿ ಮಾತ್ರ ಅಲ್ಲ ಅಂತ ಅಲ್ಲ, ಈ ನೀರು ಮತ್ತು ಗಾಳಿ ಮತ್ತು ಮಣ್ಣು ವ್ಯಕ್ತಿ ಇದರಿಂದ ಹಾಲಿಗೆ ಬಂದು ಒಂದು ಸಣ್ಣ ಮಣ್ಣಿನ ಕಣದಲ್ಲಿ ಲಕ್ಷಾಂತರ ಗಟ್ಟೆ ಸೂಕ್ಷ್ಮಾಣುಜೀವಿಗಳು ಇರ್ತವೆ. ಒಂದು ಸಣ್ಣ ಮಣ್ಣಿನ ಕಣ ಹಾಲಲ್ಲಿ ಬಿದ್ರೂನು ಸೂಕ್ಷ್ಮಾಣುಜೀವಿಗಳು ಹಾಲಿಗೆ ಬಂದು ಸೇರ್ಕೊಳ್ತವೆ. ಗಾಳಿನಲ್ಲಿರುವ ಡಸ್ಟ್ ಇರಬಹುದು, ಅದರಲ್ಲೂ ಆರ್ಗಾನಿಸಮ್ಸ್ ಇರ್ತವೆ. ಆ ಆರ್ಗಾನಿಸಮ್ಸ್ ನೀವು ಹೇಳುವುದು ವಿವಿಧ ಮೂಲಗಳಿಂದ ಹಾಲಿಗೆ ಸೂಕ್ಷ್ಮಾಣುಜೀವಿಗಳು ಬರ್ತವೆ ಅಂತ. ಹಾಲಿನಲ್ಲಿರತಕ್ಕಂತ ಪೋಷಕಾಂಶಗಳನ್ನು ಉಪಯೋಗಿಸಿಕೊಂಡು ಅವುಗಳ ಸಂಖ್ಯೆ ವೃದ್ಧಿಯಾಗಿ ಹಾಲಿನ ಗುಣಮಟ್ಟ ಕಳಪೆ ಮಾಡುತ್ತವೆ. ಸೊ ಕಾಯಿಸಿದ ಅಥವಾ ಪ್ಯಾಶ್ಚೀಕರಿಸಿದ ಹಾಲು ಸೇವನೆ ಉತ್ತಮ ಮತ್ತು ಕಾಯ್ದಿರಿಸುವ ಗುಣವನ್ನು ಹೆಚ್ಚಿಸುತ್ತದೆ. ಶುದ್ಧ ಹಾಲಿನ ಉತ್ಪಾದನೆಯ ಸೂಕ್ತ ಮಾರ್ಗದರ್ಶನದಿಂದ ಗುಣಮಟ್ಟದ ಹಾಲು ಹಾಲಿನ ಉತ್ಪನ್ನಗಳನ್ನು ತಯಾರಿಸಿ ಮಾರುವುದರಿಂದ ರೈತರ ವೈಯಕ್ತಿಕ ಆದಾಯ ಹೆಚ್ಚಾಗುತ್ತದೆ. ಹಾಲು ಉತ್ಪಾದಕರ ಸಹಕಾರಿ ಸಂಘಗಳು, ಹಾಲಿನ ಘಟಕಗಳು, ಕರ್ನಾಟಕ ಹಾಲು ಮಹಾಮಂಡಳಿಯು ಶುದ್ಧ ಹಾಲಿನ ಉತ್ಪಾದನೆಗೆ ಹೆಚ್ಚು ಉತ್ತೇಜನ ನೀಡುವುದು ಅತ್ಯಗತ್ಯ. ಹೌದು, ನಾವು ಕೊಡಲೇಬೇಕಾಗ್ತದೆ, ಯಾಕಂದ್ರೆ ಶುದ್ಧ ಹಾಲನ್ನ ಪೂರೈಕೆ ಮಾಡಬೇಕು ಮತ್ತೆ ಕುಡಿದವರಿಗೆ ಆರೋಗ್ಯವನ್ನು ಕಾಪಾಡುವ ಹಾಗೆ ಇರಬೇಕು, ರೋಗ ತರುವ ಹಾಗೆ ಆಗಬಾರದು. ಹಾಗೂ ಗುಣಮಟ್ಟದ ಹಾಲನ್ನು ಉತ್ಪಾದಿಸುವುದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಪೈಪೋಟಿ ನಡೆಸಲು ಸಾಧ್ಯ. ಈ ದೆಸೆಯಲ್ಲಿ ಈಗಾಗಲೇ ಹಾಲಿನ ಉತ್ಪಾದನೆಯಲ್ಲಿ ನಮ್ಮ ದೇಶ ಅಗ್ರಸ್ಥಾನದಲ್ಲಿದ್ದು ಗುಣಮಟ್ಟದಲ್ಲೂ ಅಗ್ರಸ್ಥಾನ ಹೊಂದುವುದರ ಜೊತೆಗೆ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರಿಯಾಗುವುದರಲ್ಲಿ ಸಂಶಯವಿಲ್ಲ. ಅಂದ್ರೆ ಕ್ಷೀರ ಕ್ರಾಂತಿಯ ಮೂಲಕ ನಾವು ಆರ್ಥಿಕವಾಗಿ ಸಬಲರಾಗಬಹುದು. ರೈತಾಪಿ ವರ್ಗ ಈ ಹಾಲಿನ ಉತ್ಪನ್ನವನ್ನ ಬಹಳ ಶುದ್ಧವಾಗಿ ಪರಿಶುದ್ಧವಾಗಿ ಇಟ್ಟುಕೊಂಡು ಅದರ ಬಗ್ಗೆ ಒಂದು ಹೆಚ್ಚಿನ ಕಾಳಜಿಯನ್ನು ವಹಿಸಿದ್ರೆ ಆರ್ಥಿಕವಾಗಿ ಕೂಡ ಅವರು ಸಬಲರಾಗ್ತಾರೆ, ದೇಶದ ಒಂದು ಸರ್ವತೋಮುಖ ಅಭಿವೃದ್ಧಿ ಸಮೇತ ಆಗುತ್ತೆ. ತುಂಬಾ ಒಳ್ಳೇದು ಡಾಕ್ಟರ್ ಮಂಜುನಾಥ್ ಹೆಚ್ ಅವರೇ, ಇಷ್ಟು ಹೊತ್ತಿನ ತನಕ ನಾವು ಶುದ್ಧ ಹಾಲಿನ ಬಗ್ಗೆ ಮಾತಾಡ್ತಾ ಇದ್ದೇವೆ. ಆದರೆ ಶುದ್ಧ ಹಾಲಿನ ಉತ್ಪಾದನೆಯಲ್ಲಿ ಸೂಕ್ಷ್ಮಾಣುಜೀವಿಗಳ ಪ್ರಾಮುಖ್ಯತೆ ಹೇಗೆ, ಅದು ಯಾವ ರೀತಿ ಹಾಲಿಗೆ ಬಂದು ಸೇರ್ಕೊಳ್ಳುತ್ತದೆ ಮತ್ತು ಯಾವ ರೀತಿ ಸ್ವಚ್ಛ ಪರಿಸರವನ್ನು ಇಟ್ಟುಕೊಂಡು ಶುದ್ಧ ಹಾಲನ್ನು ನಾವು ತಯಾರು ಮಾಡಬೇಕಾಗ್ತದೆ ಅಥವಾ ರಕ್ಷಣೆ ಮಾಡಬೇಕಾಗ್ತದೆ ಅನ್ನೋದರ ಬಗ್ಗೆ ನಮ್ಮ ರೈತಾಪಿ ವರ್ಗಕ್ಕೆ ಬಹಳ ವಿವರವಾದಂತ ಮಾಹಿತಿಯನ್ನು ಕೊಟ್ಟಿದ್ದೀರಿ ಸರ್. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಇದುವರೆಗೆ ಶುದ್ಧ ಹಾಲಿನ ಉತ್ಪಾದನೆಯಲ್ಲಿ ಸೂಕ್ಷ್ಮಾಣುಜೀವಿಗಳ ಪ್ರಾಮುಖ್ಯತೆ ಈ ವಿಷಯವಾಗಿ ಕಲಬುರಗಿಯ ಮಹಾಗಾಂವ್ ಕ್ರಾಸ್ನಲ್ಲಿರುವ ಹೈನು ವಿಜ್ಞಾನ ಮಹಾವಿದ್ಯಾಲಯದ ಡೀನ್ ಮತ್ತು ಪ್ರಾಧ್ಯಾಪಕರಾದ ಡಾ ಮಂಜುನಾಥ್ ಹೆಚ್ ಅವರೊಡನೆ ಸಂದರ್ಶನವನ್ನು ಕೇಳಿದರು. ಇವರನ್ನು ಸಂದರ್ಶಿಸಿದವರು ಡಾ ಸದಾನಂದ್ ಪೆರ್ಲಾ. ಇದಾಗಿತ್ತು ನಮ್ಮ ಇಂದಿನ ತಜ್ಞವಾಣಿ. ಈ ಕೇಳುಗರೆ, ಅಕ್ಕ ಮಾಡೆ ಕಾಯಕ, ಓ ಅಣ್ಣ ಮಾಡು ಕಾಯಕ. ಆಕಾಶವಾಣಿ ಕಲಬುರಗಿ ನಿಲಯದಿಂದ ನಾಳೆ ಸಂಜೆ 7:00 to 7:30 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕಾಯಕ ಶಕ್ತಿ. ಕಾಯಕ ಶಕ್ತಿ ಇದು ಕಲ್ಯಾಣದ ಕನಸು. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ನರೇಗಾ ಯೋಜನೆ ಕುರಿತು ಪ್ರಾಯೋಜಿತ ವಿಶೇಷ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ನರೇಗಾ ಯೋಜನೆಯ ಅನುಷ್ಠಾನ ವಿಷಯವಾಗಿ ಭಾಗವಹಿಸಲಿದ್ದಾರೆ ಶಹಾಬಾದ್ ತಾಲೂಕ್ ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಮಲ್ಲಿನಾಥ್ ರಾವೂರ್ ಹಾಗೂ ಸಹಾಯಕ ನಿರ್ದೇಶಕಿಯಾದ ಕಾವೇರಿ ರಾಥೋಡ್. ನರೇಗಾ ಯೋಜನೆಯ ಅನುಷ್ಠಾನದ ವಿಷಯ ಕುರಿತು ತಮ್ಮಲ್ಲಿರುವ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಲು ತಾವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2959986 ಮತ್ತು 2959987. ಕಲಬುರಗಿಯ ಎಸ್ಟಿಡಿ ಕ್ರಮಾಂಕ 08472. ಹಳ್ಳಿ ಬದುಕಿಗೆ ಬೆಳ್ಳಿ ಕಿರಣ. ಕರೆ ಮಾಡಿ ಕಾಯಕ ಶಕ್ತಿ ಕಾರ್ಯಕ್ರಮದಲ್ಲಿ. ನಮ್ಮ ಮುಂದಿನ ಕಾರ್ಯಕ್ರಮ ಈಗ ಸಿರಿತನದ ಸಿರಿಧಾನ್ಯಗಳು ಪ್ರಾಯೋಜಿತ ಕಾರ್ಯಕ್ರಮ. ಆಕಾಶವಾಣಿ ಅಂತಾರಾಷ್ಟೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಬಾರ್ಡ್, ರಾಷ್ಟೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್, ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ಇಂದಿನ ವಿಷಯ: ಸಿರಿಧಾನ್ಯಗಳಲ್ಲಿ ಸಾವಯವ ಕೃಷಿಗೆ ಇರುವ ಅವಕಾಶ. ಭಾಗವಹಿಸುವ ತಜ್ಞರು ಡಾ ಬಸವಣ್ಣಪ್ಪ ಎಂಎ, ಬೇಸಾಯ ತಜ್ಞರು, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು. ನಮಸ್ಕಾರ ಡಾಕ್ಟರ್ ಬಸವಣ್ಣಪ್ಪ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ ತಮಗೆ. ನಮಸ್ಕಾರ ಸರ್. ಇವತ್ತಿನ ಸಿರಿತನದ ಸಿರಿಧಾನ್ಯಗಳು ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಮುಖ್ಯವಾಗಿ ಸಿರಿಧಾನ್ಯಗಳನ್ನ ನಾವು ಸಾವಯವ ಕೃಷಿಯಲ್ಲಿ ಅಳವಡಿಸಿಕೋಬಹುದಾ ಹೇಗೆ, ಅಥವಾ ಸಿರಿಧಾನ್ಯಗಳಲ್ಲಿ ಸಾವಯವ ಕೃಷಿಯನ್ನ ಮಾಡಲಿಕ್ಕೆ ಸಾಧ್ಯತೆಗಳಿದಾವ ಹೇಗೆ ಅಂತಕ್ಕಂತ ವಿಚಾರವಾಗಿ ಮಾಹಿತಿಯನ್ನ ಮಾಡಿಕೊಡಿ. ಸರ್ವಪ್ರಥಮವಾಗಿ ಸಿರಿಧಾನ್ಯಗಳಂತಂದ್ರೆ ಮೊದಲೆಲ್ಲ ನಮ್ಮ ತಾತ ಮುತ್ತಾತ ಬೆಳೀತಕ್ಕಂತ ಸಂದರ್ಭದಲ್ಲಿ ಅಂದ್ರೆ ಹಸಿರು ಕ್ರಾಂತಿಯ ಪೂರ್ವದಲ್ಲಿ ಸಿರಿಧಾನ್ಯಗಳನ್ನು ಬೆಳೀತಿದ್ರು. ಇವ್ರನ್ನ ಬಡವರ ಧಾನ್ಯಗಳಂತೇಳಿ ಕರಿತಿದ್ರು. ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿರುವ ಜನಸಂಖ್ಯೆಗೆ ಅನುಗುಣವಾಗಿ ಮತ್ತು ಯಥೇಚ್ಛವಾಗಿ ಬಳಸತಕ್ಕಂತ ರಾಸಾಯನಿಕ ಮತ್ತು ಶಿಲೀಂದ್ರನಾಶಕಗಳ ಬಳಕೆಯಿಂದ ಆರೋಗ್ಯದ ಮೇಲೆ ಆಗ್ತಕ್ಕಂತ ದುಷ್ಪರಿಣಾಮಗಳಿರ್ಬೋದು, ಭೂಮಿಯ ಫಲವತ್ತತೆಯಲ್ಲಿ ಕ್ಷೀಣಿಸ್ತಿರ್ತಕ್ಕಂಥದ್ದಿರಬಹುದು, ಪಶು ಪಕ್ಷಿಗಳ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನು ಪರಿಗಣಿಸಿ ಇವತ್ತು ಸಾವಯವ ಕೃಷಿಗೆ ಹೆಚ್ಚು ಒತ್ತನ್ನು ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರದವರು ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ಕೃಷಿ ವಿಶ್ವವಿದ್ಯಾಲಯಗಳು ಕೂಡ ಮತ್ತು ಕೃಷಿ ಇಲಾಖೆಯವರು ಕೂಡ ಸಾವಯವ ಕೃಷಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ. ಸಾವಯವ ಕೃಷಿಯನ್ನ ಸಿರಿಧಾನ್ಯಗಳಲ್ಲಿ ಅಳವಡಿಸಿಕೊಳ್ಬಹುದಾ ಅಂತಕ್ಕಂಥದ್ದು ಪ್ರಮುಖವಾದ ಪ್ರಶ್ನೆ. ನಮ್ಮ ತಾತ ಮುತ್ತಾತ ಕಾಲದಲ್ಲೂ ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತೇನೆ ಒಣ ಪ್ರದೇಶದಲ್ಲಿ ಅಂದ್ರೆ ಮಳೆಯಾಶ್ರಿತ ಪ್ರದೇಶದಲ್ಲಿ ಸಿರಿಧಾನ್ಯಗಳನ್ನು ಬೆಳೀತಿದ್ರು. ಉದಾಹರಣೆ ಹೇಳಬೇಕಂದ್ರೆ ಜೋಳ ಇರ್ಬೋದು, ಸಜ್ಜೆ ಇರ್ಬೋದು, ನವಣೆ ಇರ್ಬೋದು, ರಾಗಿ ಇರ್ಬೋದು, ಸಾಮೆ ಇರ್ಬೋದು, ಇವು ಪ್ರಮುಖವಾಗಿ ಬೆಳೀತಕ್ಕಂತ ಸಿರಿಧಾನ್ಯಗಳದ್ದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬರಗು, ಅರಕ, ಕೊರಲೆ ಮತ್ತು ಇಂತಹ ಸಿರಿಧಾನ್ಯ ನವಧಾನ್ಯಗಳಂದ್ರೆ ನವಧಾನ್ಯಗಳನ್ನ ಸಿರಿಧಾನ್ಯಗಳನ್ನ ಅಂತೇಳಿ ಬಹಳ ಬೆಳೀತಾ ಇದ್ದಾರೆ. ಸೊ ಪ್ರಮುಖವಾಗಿ ಸಾವಯವ ಕೃಷಿ ಅಂತಂದ್ರೆ ಇದು ಒಂದು ಸಮಗ್ರ ಕೃಷಿಯ ಪದ್ಧತಿಯಾಗಿದ್ದು ಇದರಲ್ಲಿ ನಮ್ಮ ನೈಸರ್ಗಿಕವಾಗಿ ಸಿಗತಕ್ಕಂತ ಸಂಪನ್ಮೂಲಗಳನ್ನ ಸಮರ್ಪಕವಾಗಿ ಬಳಸಿಕೊಂಡು ಭೂಮಿಯ ಫಲವತ್ತತೆಯನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ನೈಸರ್ಗಿಕವಾಗಿ ಸಿಗತಕ್ಕಂತ ಕೀಟನಾಶಕಗಳನ್ನು ಬಳಸಿಕೊಂಡು ಉತ್ಪಾದನೆಯನ್ನು ಹೆಚ್ಚಿಸುವಂತಹ ಒಂದು ಪದ್ಧತಿಗೆ ನಾವು ಸಮಗ್ರ ಸಾವಯವ ಕೃಷಿ ಪದ್ಧತಿ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಪ್ರಮುಖವಾಗಿ ಸಾವಯವ ಕೃಷಿ ಪದ್ಧತಿಯಲ್ಲಿ ಅಳವಡಿಸಿಕೊಳ್ಳದಾದ ಸಿರಿಧಾನ್ಯಗಳಲ್ಲಿ ಪ್ರಮುಖವಾಗಿ ನಾವು ಒಣ ಬೇಸಾಯದಲ್ಲಿ ಸಿರಿಧಾನ್ಯಗಳನ್ನು ಬೆಳಿತೀವಿ. ರೈತರು ಈಗಾಗಲೇ ಅಂತರ್ಬೆಳೆಯಾಗಿ ಸಿರಿಧಾನ್ಯಗಳನ್ನು ಬೆಳೀತಾರೆ. ಹೆಸರು ಆಗಿರ್ಬೋದು, ಉದ್ದ ಆಗಿರ್ಬೋದು, ಅಲಸಂದಿ ಆಗಿರ್ಬೋದು, ತೊಗರಿಯನ್ನು ಅಂತರ್ಬೆಳೆಯಾಗಿ ಬೆಳೀತಾರೆ. ಇದರಲ್ಲಿ ಕೂಡ ವಾತಾವರಣದಲ್ಲಿ ಸುಮಾರು 78% ಸಾರಜನಕವನ್ನು ಸಿಗುತ್ತೆ. ಸೊ ದ್ವಿದಳ ಧಾನ್ಯಗಳನ್ನ ಸಿರಿಧಾನ್ಯಗಳ ಜೊತೆಗೆ ಬೆಳೆದಾಗ ನಮಗೆ ವಾತಾವರಣದಲ್ಲಿ ಇರತಕ್ಕಂಥ ಸಾರಜನಕವನ್ನು ಭೂಮಿಯಲ್ಲಿ ಸರಿಕರಿಸಲಿಕ್ಕೆ ಅನುಕೂಲ ಆಗುತ್ತೆ. ಎರಡನೇದು, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಈಗ ಜೀವಾಣು ಗೊಬ್ಬರಗಳನ್ನು ಕೂಡ ನಾವು ಉತ್ಪಾದನೆಯನ್ನು ಮಾಡ್ತಾ ಇದ್ದೇವೆ. ಸೊ ಜೀವಾಣುಗಳ ಗೊಬ್ಬರಗಳಂದ್ರೆ ಜೀವಾಣುಗಳನ್ನ ಆಧಾರಿತವಾಗಿರ್ತಕ್ಕಂಥ ಗೊಬ್ಬರಗಳನ್ನು ತಯಾರಿಸಿ ಮಾಡ್ಕೊಂಡು, ಉದಾಹರಣೆ ಹೇಳಬೇಕಂದ್ರೆ ಅಜೋಸ್ಪಿರ್ಲಮ್ ಇರ್ಬೋದು, ರೈಜೋಬಿಯಂ ಇರ್ಬೋದು, ಆಮೇಲೆ ಫಾಸ್ಫರಸ್ ಅಲ್ಬ್ಲೇಜನ್ ರಂಜಕವನ್ನು ಕರಗಿಸುವಂತ ಒಂದು ಗೊಬ್ಬರ ಇರ್ಬೋದು, ಆಮೇಲೆ ಅಜಿಟೋಬ್ಯಾಕ್ಟರ್ಗಳನ್ನ ಇವುಗಳನ್ನ ಬಳಸಿಕೊಂಡು ನಾವು ಸಿರಿಧಾನ್ಯಗಳಿಗೆ ಬಿತ್ತೋದಕ್ಕಿಂತ ಮೊದಲು ಸಾಮಾನ್ಯವಾಗಿ ನಾವು ಸಿರಿಧಾನ್ಯಗಳನ್ನ 1 ಎಕರೆಗೆ 3-4 ಕೆಜಿಯಷ್ಟು ಬೀಜವನ್ನು ಬಳಸ್ತಿರ್ತೀವಿ. 1 ಕೆಜಿಗೆ 20 ಗ್ರಾಮ್ನಂತೆ ಅಜೋಸ್ಪಿರ್ಲಮ್ ಅಥವಾ ಅಜಿಟೋಬ್ಯಾಕ್ಟರ್ನ ನಾವು ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ವಾತಾವರಣದಲ್ಲಿ ಇರತಕ್ಕಂಥ ಸಾರಜನಕವನ್ನು ತಿರಕರಿಸಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ಸಿರಿಧಾನ್ಯಗಳನ್ನು ಬೆಳೆಯಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಎರಡನೇದೇನು ಅಂತಂದ್ರೆ ಈಗ ಬಹಳಷ್ಟು ಜನ ರೈತರು ಈಗ ದನಕರಗಳನ್ನ ಕಟ್ಕೊಳ್ತಾ ಇಲ್ಲ, ಬರೀ ಟ್ರ್ಯಾಕ್ಟರ್ಗಳನ್ನ ಕಟ್ಕೊಳ್ತಾ ಇದ್ದಾರೆ. ಸೊ ಟ್ರ್ಯಾಕ್ಟರ್ಗೆ ಡಿಸೇಲ್ ಹಾಕ್ತಿರ್ತಾರೆ, ಸೊ ಅದು ಡಿಸೇಲ್ ಕುಡಿಯುತ್ತೆ, ಹೊಗೆ ಏನ್ ಬಿಡುತ್ತೆ, ಸೊ ವಾತಾವರಣದ ಮೇಲೆ ಮತ್ತು ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಗ್ತದೆ. ಆದ್ರೆ ಒಂದು ಆಕಳ ಇತ್ತು ಅಂದ್ರೆ ಸಾಕು, ಒಂದು ಆಕಳ ಇತ್ತಂದ್ರೆ ಸುಮಾರು ಒಂದು 25 ಎಕರೆವರೆಗೂ ನಾವು ಭೂಮಿಯನ್ನ ನಿರ್ವಹಣೆಯನ್ನ ಮಾಡಬಹುದು. ಬರ್ತಕ್ಕಂತ ಸಗಣಿ ಇರ್ಬೋದು, ಅದರ ಗಂಜಲು ಇರ್ಬೋದು, ಇವುಗಳನ್ನು ಬಳಸಿಕೊಂಡು ನಾವು ಕೂಡ ಸಾವಯವ ಕೃಷಿನಲ್ಲಿ ಅಳವಡಿಸಲಿಕ್ಕೆ ಒಂದಾಗುತ್ತೆ. ಮೂರನೇ ಪದ್ಧತಿ ಅಂತಂದ್ರೆ ಬಹಳಷ್ಟು ಜನ ರೈತರು ಹಸಿರೆಲೆ ಗೊಬ್ಬರಗಳನ್ನು ಕೂಡ ಬೆಳೆತಿರ್ತಾರೆ. ಈಗ ಜೂನಿ ಇರ್ಬೋದು, ದಹಿಂಚ ಅಂತ ಕರಿತೀವಿ, ಸೆಣಬು ಅಂತ ಕರಿತೀವಿ, ಪಿಳ್ಳೆಪೆಸರೆ ಅಂತ ಕರಿತೀವಿ. ಮತ್ತೆ ಬೆಳೆ ಪರಿವರ್ತನೆ ಮಾಡೋದ್ರಿಂದ ಒಂದು ವರ್ಷ ನಮ್ಮ ಅಜ್ಜ ತಾತಾಜರು ಏನ್ ಮಾಡ್ತಿದ್ದಾರೆ ಅಂದ್ರೆ ಒಂದು ವರ್ಷ ಏಕದಳ ಧಾನ್ಯಗಳನ್ನು ಬೆಳೆದ್ರೆ ಮರು ವರ್ಷ ದ್ವಿದಳ ಧಾನ್ಯಗಳನ್ನ ಬೆಳೆತಿದ್ರು. ಈಗ ಬೆಳೆಯೋದ್ರಿಂದ ಕೂಡ ದ್ವಿದಳ ಧಾನ್ಯಗಳನ್ನ ಬೆಳೆದಾಗ ಅದರಲ್ಲಿ ಉದುರತಕ್ಕಂತ ಎಲೆಗಳಿರ್ಬೋದು, ಬೇರ್ನಲ್ಲಿ ಆಗಿರ್ತಕ್ಕಂಥ ಗಂಟುಗಳಿರ್ಬೋದು, ಮತ್ತು ಪಳವಳಿಕೆಗಳನ್ನ ಭೂಮಿನಲ್ಲಿ ಸೇರಿಸೋದ್ರಿಂದ ಭೂಮಿಯ ಫಲವತ್ತತೆಯನ್ನು ಕೂಡ ಜಾಸ್ತಿ ಮಾಡಿಕೊಂಡು ಸಿರಿಧಾನ್ಯಗಳನ್ನು ಬಳಸ. ಅಕಸ್ಮಾತ್ ರೈತರಲ್ಲಿ ಒಂದು ಪ್ರಶ್ನೆ ಬರಬಹುದು, ಸಿರಿಧಾನ್ಯಗಳನ್ನ ಸಾವಯವ ಗೊಬ್ಬರಗಳಲ್ಲಿ ಬೆಳೆಯಬಹುದಾ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಬರಬಹುದು. ಆದರೆ ಅಕಸ್ಮಾತ್ ತಮ್ಮಲ್ಲಿ ಭೂಮಿಯ ಫಲವತ್ತತೆ ಕಮ್ಮಿ ಇತ್ತು ಅಂತ ಸಂದರ್ಭದಲ್ಲಿ ಈಗ ರಾಗಿಗಾಗಿರ್ಬೋದು, ಅಥವಾ ನವಣೆ ಆಗಿರ್ಬೋದು, ಬರಗು ಆಗಿರ್ಬೋದು, ಅರ್ಕ ಆಗಿರ್ಬೋದು, ಊದ್ಲು ಆಗಿರ್ಬೋದು, ಸಾಮೆ ಆಗಿರ್ಬೋದು, ಇಂಥವುಗಳಿಗೆ ಕೇವಲ 1 ಎಕರೆಗೆ 8 ಕೆಜಿ ಸಾರಜನಕ, 8 ಕೆಜಿ ರಂಜಕ ಬೇಕಾಗುತ್ತೆ. ಸಾಮಾನ್ಯವಾಗಿ ತಾವೆಲ್ಲ ನೋಡ್ತಿರ್ಬೋದು, ಬೇರೆ ಕಬ್ಬು ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ಜೋಳ ಇರ್ಬೋದು, ಇಂಥವುಗಳಿಗೆ ಸಾರಜನಕ ರಂಜಕ ಪೊಟ್ಯಾಶ್ ಗೊಬ್ಬರವನ್ನು 3 ಪ್ರಮಾಣದಲ್ಲಿ ಸಾರಜನಕ, 2 ಪ್ರಮಾಣದಲ್ಲಿ ರಂಜಕ, 1 ಪ್ರಮಾಣದಲ್ಲಿ ಪೊಟ್ಯಾಶ್ ಅನ್ನು ಕೊಡ್ತಕ್ಕಂಥದ್ದನ್ನು ನಾವು ನೋಡಿದೀವಿ. ಆದರೆ ಸಿರಿಧಾನ್ಯಗಳಲ್ಲಿ ಕೇವಲ ಸಾರಜನಕ ರಂಜಕವನ್ನು ಕೇವಲ 8 ಕೆಜಿ ಸಾರಜನಕ 8 ಕೆಜಿ ರಂಜಕವನ್ನು ಕೊಡೋದ್ರಿಂದ ಕೂಡ ನಾವು ಅದನ್ನು ಬೆಳೆಯಬಹುದು. ಆದರೆ ಪ್ಯೂರ್ ಆಗಿ ಅಂದರೆ ಸಂಪೂರ್ಣವಾಗಿ ಸಾವಯವ ಕೃಷಿ ಮಾಡ್ತಕ್ಕಂಥವ್ರು ತಿಪ್ಪೆ ಗೊಬ್ಬರ ಇರ್ಬೋದು, ಅಥವಾ ಜೀವಾಣು ಗೊಬ್ಬರಗಳಿರ್ಬೋದು, ಅಥವಾ ವೇಸ್ಟ್ ಡೇಕಂಪಾಜರ್ ಅಂತ ಬಂದಿದೆ ಇತ್ತೀಚಿನ ದಿನಗಳಲ್ಲಿ. ಸೊ ಇದು ಉತ್ತರ ಪ್ರದೇಶದ ಗಜಿಯಾಬಾದ್ನಲ್ಲಿ ಒಂದು ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಈ ಒಂದು ವೇಸ್ಟ್ ಡೇಕಂಪಾಜರ್ ಅಂತಕ್ಕಂಥದ್ದನ್ನು ಕೂಡ ಕಂಡುಹಿಡಿದಿದ್ದಾರೆ. ಸೊ ಅದನ್ನ ಏನ್ ಮಾಡಬೇಕು ಅಂತಂದ್ರೆ 30 ಗ್ರಾಮಿಂದ ಒಂದು ಡಬ್ಬಿ ಬರುತ್ತೆ, ಇತ್ತೀಚಿನ ದಿನಗಳಲ್ಲಿ 20 ml ನ ಲಿಕ್ವಿಡ್ ರೂಪದಲ್ಲಿ ಅಂದ್ರೆ ದ್ರವ ರೂಪದಲ್ಲಿ ಕೂಡ ಮಾಡಿದ್ದಾರೆ. ಸೊ ಅದನ್ನ 200 ಲೀಟರ್ ನೀರಿನಲ್ಲಿ ಹಾಕೊಂಡು 2 ಕೆಜಿ ಬೆಲ್ಲ ಹಾಕೊಂಡು 7 ದಿವಸ ಎಡಗಡೆಯಿಂದ ಬಲಗಡೆ ತಿರ್ಕೊಂಡು ನೆರಳಲ್ಲಿ ಇಟ್ಟು ಕೊನೆಗೆ 8ನೇ ದಿವಸದ ನಂತರ ಎಕರೆಗೆ 40 ಲೀಟರ್ನಷ್ಟು ಸಿಂಪಡಣೆ ಮಾಡಿದ್ರೆ ಸಾಕು. ಅಂದ್ರೆ 40 ಲೀಟರ್ ತಯಾರಿಸಿರ್ತಕ್ಕಂಥ ವೇಸ್ಟ್ ಡಿಕಂಪೋಸರ್ ದ್ರಾವಣ ಮತ್ತು ಇನ್ನು ಉಳಿದಿರ್ತಕ್ಕಂಥದ್ದು 100ರಿಂದ 150 ಲೀಟರ್ ನೀರನ್ನು ಸೇರಿಕೊಂಡು ಸಿಂಪರಣೆ ಮಾಡೋದ್ರಿಂದ ಕೂಡ ನಾವು ಇಳುವರಿಯನ್ನು ತೆಗೆದುಕೊಳ್ಬಹುದು. ಇನ್ನೊಂದು ಹೇಳಬೇಕು ಅಂದ್ರೆ ಈಗ ಬಹಳಷ್ಟು ರೈತರ ಸಿನ್ನೂರು ಮತ್ತು ರಾಯಚೂರು ಸುತ್ತಮುತ್ತ ಮತ್ತು ಬಳ್ಳಾರಿ ಸುತ್ತಮುತ್ತ ಬಹಳಷ್ಟು ಸಾವಯವ ಕೃಷಿಕರು ಗೋಕೃಪಾಮೃತವನ್ನು ಕೂಡ ಬಳಸ್ತಾ ಇದ್ದಾರೆ. ಈಗಾಗಲೇ ಅಂಬಾಮಠದಲ್ಲಿ ಹೋದರ್ಷ ಸುಮಾರು 1,500 ಜನಗಳನ್ನು ಸೇರಿಸಿಕೊಂಡು ರಾಮಚಂದ್ರ ರೆಡ್ಡಿ ಇರ್ಬೋದು ಅಥವಾ ರಾಮಲಿಂಗಪ್ಪ ಸಿಂಧೂರ್ನವರು ಇರ್ಬೋದು ಅವರೆಲ್ಲ ಸೇರಿಸಿಕೊಂಡು ಗೋಕೃಪಾಮೃತವನ್ನು ಬಳಸ್ಕೊಂಡು ಅದು ಬಹಳ ಸರಳವಾಗಿ ತಯಾರು ಮಾಡ್ಕೊಳ್ತಕ್ಕಂಥದ್ದು. 1-2 ಲೀಟರ್ ಗೋಕೃಪಾಮೃತವನ್ನು ಯಾರು ತಯಾರಿಸ್ತಾರೋ ಅದನ್ನು ತೆಗೆದುಕೊಂಡು ಬಂದು 1-2 ಲೀಟರ್ ಮಜ್ಜಿಗೆ ಹಾಕಿ ಡ್ರಮ್ನಲ್ಲಿ 200 ಲೀಟರ್ ನೀರು ಹಾಕಿ ಅದನ್ನ 2 ಕೆಜಿ ಬೆಲ್ಲ ಹಾಕಿ ತಿರುವಿ ಆ ಗೋಕೃಪಾಮೃತವನ್ನು ಕೂಡ ನಾವು ಸಿಂಪರಣೆಯನ್ನು ಮಾಡಬಹುದು. ಅದನ್ನ ಎಷ್ಟು ಪ್ರಮಾಣದಲ್ಲಿ ಸಿಂಪರಣೆ ಮಾಡಬೇಕಂದ್ರೆ ಎಕರೆಗೆ 40 ಲೀಟರ್ನಷ್ಟು ಸಿಂಪರಣೆ ಮಾಡಿ ಅದರಿಂದ ನಾವು ಪೋಷಕಾಂಶಗಳನ್ನು ಪೂರೈಸಬೇಕಾಗುತ್ತಲ್ಲ ಅದನ್ನು ಕೂಡ ಪೂರೈಸಲಿಕ್ಕೆ ಕೂಡ ಸಾಧ್ಯವಾಗುತ್ತೆ. ಮೂರನೇದು ಏನಪ್ಪಾ ಅಂತಂದ್ರೆ ನಾವು ಈಗ ಕಾಂಪೋಸ್ಟ್ ಈಗ ಹತ್ತಿ ಕಟ್ಟಿಗೆ ಬೆಳೆದಿರ್ತಾರೆ, ಹತ್ತಿ ಕಟ್ಟಿಗೆಯನ್ನು ಸುಡುತ್ತಿರ್ತಾರೆ, ತೊಗರಿಯನ್ನು ಬೆಳೆದಿರ್ತಾರೆ ತೊಗರಿ ಕಟ್ಟಿಗೆ ಸುಡ್ತಾರೆ, ಮೆಣಸಿನ ಗಿಡ ಬೆಳೆದಿರ್ತಾರೆ ಮೆಣಸಿನ ಕಟ್ಟಿಗೆಯನ್ನು ಸುಡ್ತಿರ್ತಾರೆ. ಅದನ್ನ ಸುಡೋದ್ರ ಬದಲು ಮೆಣಸಿನಕಾಯಿ ಬಿಡಿಸಿದ ಮೇಲೆ ಮೆಣಸಿನ ಕಟ್ಟಿಗೆಯನ್ನು ಕ್ರಾಸ್ ಕುಂಟಿ ಹಾಕೊಂಡು ಅದನ್ನ 1-4 ದಿವಸ ಒಣಗಿದ ಮೇಲೆ ಕುಪ್ಪೆ ಹಾಕಿ ಬೆಂಕಿ ಹಚ್ಚೋದ್ರ ಬದಲು ಅವುಗಳನ್ನ ಒಂದು ಹೊಲದಲ್ಲೇನೆ ಮೂಲಿನಲ್ಲಿ ಒಂದು ತೆಗೆದು ಅದನ್ನ ಕಳಿಲಿಕ್ಕೆ ಬಿಟ್ಟು ಕಾಂಪೋಸ್ಟ್ ಕಲ್ಚರ್ ಅಂತ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ನಾವೇನೇ ಕೂಡ ಅದನ್ನ ಮಾಡಿದೀವಿ. ಕಾಂಪೋಸ್ಟ್ ಕಲ್ಚರ್ ಅನ್ನ 1 ಟನ್ಗೆ 2 ಕೆಜಿ ಅಷ್ಟೇ ಬಳಸಿಕೊಂಡು ಅದನ್ನ ಕಾಂಪೋಸ್ಟ್ ಅನ್ನು ಮಾಡ್ಕೊಳ್ಬಹುದು. ಇನ್ನು ರೈತನ ಮಿತ್ರ ಅಂತ ನಾವು ಕರಿತೀವಿ, ಎರೆಹುಳು ಗೊಬ್ಬರವನ್ನು ಕೂಡ ಮಾಡ್ಕೊಳ್ಬಹುದು. ಅಂದ್ರೆ ಹತ್ತಿ ಕಟ್ಟಿಗೆಯಿಂದ ಆಗಿರ್ಬೋದು, ಜೋಳ ಸೊಪ್ಪೆಯಿಂದ ಇರಬಹುದು, ಸಜ್ಜೆ ಸೊಪ್ಪೆಯಿಂದ ಇರಬಹುದು, ಇವುಗಳನ್ನು ಕೂಡ ಬಳಸಿಕೊಂಡು ನಾವು ವೇಸ್ಟ್ ಡಿಕಾಂಪೋಸರ್ ಅನ್ನು ಸಿಂಪರಣೆ ಮಾಡೋದ್ರ ಜೊತೆಗೆ ಕಾಂಪೋಸ್ಟ್ ಕಲ್ಚರ್ ಅನ್ನು ಬಳಸೋದ್ರ ಜೊತೆಗೆ ನಾವು ಉತ್ತಮವಾಗಿರ್ತಕ್ಕಂಥ ಎರೆಹುಳು ಗೊಬ್ಬರ ಮತ್ತು ಕಾಂಪೋಸ್ಟ್ ಗೊಬ್ಬರವನ್ನು ತಯಾರು ಮಾಡಿಕೊಂಡು ಸೊ ಇದನ್ನ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅಂತಂದ್ರೆ ಕಾಂಪೋಸ್ಟ್ ಅಥವಾ ತಿಪ್ಪೆ ಗೊಬ್ಬರವನ್ನ 1 ಎಕರೆಗೆ 3ರಿಂದ 4 ಟನ್ ಅಷ್ಟು ಬಿತ್ತೋದಕ್ಕಿಂತ ಮೊದಲು 15ರಿಂದ 20 ದಿವಸ ಮೊದಲೇನೆ ನಾವು ಹೊಲದಲ್ಲಿ ಎರಚಿಕೊಂಡು ಅದನ್ನ ಹೊಲದಲ್ಲಿ ಸೇರಿಸಿಕೊಂಡು ಕೊನೆಗೆ ಬಿತ್ತುವಾಗ 15 ದಿವಸ ಆದ್ಮೇಲೆ ನಾವು ಬಿತ್ತನೆ ಮಾಡಬಹುದು. ಯಾಕಂದ್ರೆ ನಮ್ಮ ತಾತ ಮುತ್ತಾತನ ಕಾಲದಿಂದ ಬಂದಿರತಕ್ಕಂಥದ್ದು ಕಾಂಪೋಸ್ಟ್ ಮತ್ತು ತಿಪ್ಪೆ ಗೊಬ್ಬರವನ್ನು ಬಳಸ್ತಕ್ಕಂಥದ್ದು. ಇದ ಅಲ್ಲದೆ ಹೊದಿಕೆ ಬೆಳೆಗಳಂತ ಬೆಳೀತಿರ್ತೇವೆ, ಅಂದ್ರೆ ಹೊದಿಕೆ ಬೆಳೆಗಳನ್ನ ಅಥವಾ ಸಿರಿಧಾನ್ಯಗಳ ಜೊತೆಗೆ ಹೊದಿಕೆ ಬೆಳೆಗಳನ್ನ ಮಾಡೋದ್ರಿಂದ ಅಂದ್ರೆ ಕವರ್ ಕ್ರಾಪ್ಸ್ ಅಂತ ಕರಿತೀವಿ. ಸೊ ಉದಾಹರಣೆ ಹೇಳ್ಬೇಕಂದ್ರೆ ಅಲಸಂದಿ ಇರ್ಬೋದು ಅಥವಾ ಸ್ಟೈಲೋಜಾಂತಸ್ ಇರ್ಬೋದು ಅಥವಾ ಹೆಸರು ಉದ್ದು ಅಲಸಂದಿ ಇಂಥವುಗಳನ್ನ ಕೂಡ ಅಂತರ ಬೆಳೆಯಾಗಿ ಬೆಳೆಯೋದ್ರಿಂದ ಸೊ ಅಲ್ಲಿ ಬರ್ತಕ್ಕಂಥ ಕಳೆಗಳನ್ನು ನಿರ್ವಹಣೆ ಮಾಡೋದ್ರ ಜೊತೆಗೆ ಭೂಮಿನಲ್ಲಿರ್ತಕ್ಕಂಥ ತೇವಾಂಶವನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ಈ ಸಿರಿಧಾನ್ಯಗಳ ಉತ್ಪಾದನೆಗೂ ಕೂಡ ಹೆಚ್ಚಿಗೆ ಅನುಕೂಲ ಆಗ್ತವಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಸರ್. ಸಿರಿಧಾನ್ಯಗಳು ಅತಿ ಕಡಿಮೆ ಒಂದು ಇಳುವರಿಯನ್ನು ಕೊಡತಕ್ಕಂಥ ಬೆಳೆಗಳು, ಆದರೆ ರಾಸಾಯನಿಕ ಗೊಬ್ಬರ ಹಿಂದಕ್ಕೆಲ್ಲ ಹಾಕ್ತಾ ಇರಲಿಲ್ಲ ನಮ್ಮ ಹಿರಿಯರು, ಯಾಕಂದ್ರೆ ಸಾಕಷ್ಟು ದನಗಳಿರ್ತಿದ್ದು ಸಾವಯವ ಗೊಬ್ಬರ ಇರ್ತಿತ್ತು, ಹಾಕ್ತಿದ್ರು ಬೆಳೀತಿದ್ರು, ಇಳುವರಿ ಸ್ಥಿರತೆ ಇತ್ತು. ಆದರೆ ಇತ್ತೀಚೆಗೆ ಬಹಳಷ್ಟು ಇಳುವರಿ ಕಡಿಮೆ ಆಗಿದೆ. ಈ ಸ್ಥಿರತೆಯನ್ನು ನಾವು ಕಾಯ್ಕೊಂಡು ಹೋಗಬೇಕಾದ್ರೆ ಹೇಗಿದ್ದ ಸಾವಯವ ಕೃಷಿಯಲ್ಲಿ ಸಾಧ್ಯತೆ ಇದೆ ಅಂತಿರ್ತಾವೆ?